ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಚಿಕ್ಕ ಗಾಡಿಗನಹಳ್ಳಿಯ ಪ್ರಗತಿಪರ ಕೃಷಿಕ ಮಂಜೇಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಚಿಕ್ಕ ಗಾಡಿಗನಹಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿ ಹಾಗೂ ಆಡುಗಳ ಪಾಲನೆಯಲ್ಲಿ ತೊಡಗಿರುವಂತಹ 54 ವರ್ಷದ ಮಂಜೇಗೌಡ ಅವರು. ಮಂಜೇಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೃಷಿ ಹೆಂಗೆ ಪ್ರಾರಂಭ ಆಯಿತು ನಿಮ್ಮ ಜೀವನದಲ್ಲಿ? ಮುಂಚೆ ಯಾವ ತರ ಪರಿಸ್ಥಿತಿ ಇತ್ತು? ನಿಮ್ಮ ಪೂರ್ವಿಕರು ಎಷ್ಟು ಭೂಮಿಯನ್ನ ನಿಮಗೆ ಕೊಟ್ರು ಅದೆಲ್ಲ ಹೇಳ್ತಾ ಹೋಗಿ. ಸಾಗ ನಮ್ಮ ತಂದೆಯ ಕಾಲದಲ್ಲಿ ನಮಗೆ ತುಂಬ ಬಡತನ, ಆಗೇನೋ ಒಂದು 5 ಮೂಟೆ ರಾಗಿ ಬೆಳಿಬೇಕಾದ್ರು ಭಾರಿ ಕಷ್ಟ. ಆಗ ನಾವೆಲ್ಲ ಸಣ್ಣರು, ಆಗ ಈ ಬೆಳಿಬೇಕಾದ್ರೆ ಒಂದು ಸೀಮೆ ಗೊಬ್ಬರ ಇಲ್ಲ, ಮನೆ ಗೊಬ್ಬರದಲ್ಲಿ ಒಂದು 5 ಪಲ್ಲ ರಾಗಿ ಬೆಳೆಯೋರು ವರ್ಷಕ್ಕೆ ಅದು ಅರ್ಧಕ್ಕೆ ತೀರೋಗೋದು ಸರ್. ಇನ್ನೊಂದು 6 ತಿಂಗಳಿಗೆ ಇನ್ನೊಬ್ರು ತಾವು ಕೂಲಿ ಮಾಡಿ ರಾಗಿ ತಂದು ಜೀವನ ಮಾಡಬೇಕು ಮಟ್ಟದಲ್ಲಿ ಇತ್ತು ಸರ್. ಇವತ್ತು ಸೀಮೆ ಗೊಬ್ಬರ ಬಂದದೆ, ಮತ್ತೆ ಈಗ ನಾವೆಲ್ಲ ದೊಡ್ಡರಾಗಿ 6 ದನ ಮಾಡಿಕೊಂಡು ನಾ ಈಗ 1 ಎಕರೆಗೆ 10 ಕ್ವಿಂಟಲ್ ರಾಗಿ ಬೆಳೆಯುವಂತ ಸ್ಟೇಜ್ ನಾವು ಇವಿಸ. ಈಗ ಆಮೇಲೆ ಈಗ ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು ಆದ್ದರಿಂದ ಈಗ ಅವರೆಲ್ಲ ದೊಡ್ಡರಾಗಿ ಈಗ ನಮ್ಮ ತಂದೆಗೆ 8 ಎಕರೆ ಜಮೀನು, 2-2 ಎಕರೆ ಥರದಲ್ಲಿ ನಾವು ಹಂಚ್ಕೊಂಡು ಈಗ ನಾವು ಒಂದು ಬೋರ್ಗೆ ಬುರ್ತಿನ ಮುಂಚೆ ಆಗ 20 ಪಲ್ಲ ರಾಗಿ ಬೆಳೀತದೆ ಸರ್. ಒಂದು ಒಬ್ರಿಗೆ ಒಂದೊಂದು ನಾವು ಅಣ್ಣ ತಂದಿರು ಒಂದೊಂದು ಕುಟುಂಬಕ್ಕೆ 20 ಪಲ್ಲ ಎಕರೆಗೆ 10 ಪಲ್ದಂಗೆ ಬೆಳೀತಿದ್ದೆ ಸರ್. ಈಗ ಬೋರ್ ಆದಮೇಲೆ ಈಗ ಒಂದು ಕೊಬ್ಬು ಈ ಹೂವು ತರಕಾರಿ ಈ ಥರ ಬೆಳಿತೇವೆ ಸರ್. ಅಂದರೆ ಈಗ ಇರೋ 3 ಎಕರೆ ಪ್ರದೇಶದಲ್ಲಿ ನೀವು ಕಬ್ಬು ಬೆಳಿತೀರಿ, ಹೂವು ಹಾಕ್ತೀರಿ, ಮುಸ್ಕಿನ ಜೋಳ ಬೆಳಿತೀರಿ, ತರಕಾರಿಗಳು ಬದನೆ ಟೊಮ್ಯಾಟೊ ಹಾಕ್ತಾ ಇದ್ರಿ, ಜೊತೆಗೆ ಆಡುಗಳನ್ನ ಸಾಕ್ತಾ ಇದ್ದೀರಿ. ಈಗೇನೆಲ್ಲ ಸಂಪಾದನೆ ಮಾಡಿದಿರಿ ನೀವು? ಕೃಷಿನ ಪ್ರಾರಂಭ ಆದ್ಮೇಲೆ ಹೆಂಗೆ ಇತ್ತು ಜೀವನ, ಯಾವ ತರ ಮಾಡ್ಕೊಂಡು ಬಂದ್ರಿ, ಮನೆ ಯಾವಾಗ ಕಟ್ಟಿದ್ರಿ ಅದೆಲ್ಲ ಹೇಳಿ. ನಮ್ಮ ಮಕ್ಕಳೆಲ್ಲ ಚಿಕ್ಕಾರ ಆದ್ರು ನಮ್ಮ ಭೂಮಿಲಿ ಒಂದು 20 ಕ್ವಿಂಟಲ್ ಜಮೀನು ನೀರಾವರಿ ಅಂದ್ರೆ ಯದಮಠ ಒಂದು ಗುಂಡಿ ತೆಗೆದ್ರೆ ನೀರ್ ಬರಂತ ಭೂಮಿ ನಮ್ದು 20 ಕ್ವಿಂಟಲ್ ಜಮೀನು. ಅಲ್ಲಿ ಆ 4 ಜನಕ್ಕೂ 20 ಕ್ವಿಂಟಲ್ ಜಮೀನು ಸರ್. ಆ ಜಮೀನಲ್ಲಿ ನಾವು ಫಸ್ಟು ಹೂವಿನ ಗಿಡ ಸಾಮಂತಿಗೆ ಅಂತ ನಾವು ನೆಟ್ಕೊಂಡೋ ಸರ್, 100 ಗಿಡ ಅದ. ನಾವು ಕೈ ತೂಕದಲ್ಲಿ ನಮ್ಮ ಹೆಂಗಸರು ನಾವು ಅದ ನೆಟ್ಟಿ ನೀರು ಊದಿ 150 ಗಿಡಕ್ಕೆ ಅವತ್ತೊಂದು ಲೆಕ್ಕಾಚಾರದಲ್ಲಿ ಒಂದು 30 ವರ್ಷದ ಹಿಂದೆ 5,000 ದುಡ್ಡು ಸರ್. 5,000 ದುಡ್ಡು ಅಂದರೆ ಅದೇ ನಮಗೆ ದೊಡ್ಡ ದುಡ್ಡು. ಆ ದೊಡ್ಡ ದುಡ್ಡಲ್ಲಿ ಒಂದು ಮನೆ ಮಾಡ್ಕೊಂಡು ಸಹ ಅದರಲ್ಲಿ ನಮ್ಮ ವಾಸಕ್ಕೆ ಏನೊಂದು ಸ್ವಲ್ಪ ಒಂದು ರೂಮ್ನಷ್ಟಾಗಲ್ಲ. ಮನೆ ಬಂದಿದ್ದು ನಮಗೆ 4 ಜನ ಮಕ್ಕಳಿಂದ ಒಂದೊಂದು ರೂಮ್ನಷ್ಟಾಗಲ್ಲ ಮನೆ ಬಂದಿತ್ತು. ಅದರಲ್ಲಿ ಒಂದು ಮನೆ ಮಾಡ್ಕೊಂಡು ದನಕರ ಕಟ್ಟಾಕೊಳ್ಳೋಕ್ಕೆ ನಮ್ಮ ವಾಸಕ್ಕೆ ಎಷ್ಟೋ 3,000 ರೂಪಾಯಿ ಖರ್ಚಾಯಿತು ಸರ್ ಅವನ ಮನೆಗೆ. ಇನ್ನು 2,000 ಉಳಿತು. ಆ 2,000ದಲ್ಲಿ 900 ರೂಪಾಯಿ ಕೊಟ್ಟು 2 ದನ ತಗೊಂಡು ಸರ್, 2 ದನ ತಗೊಂಡು ಅವು ನಮಗೆ ಉಳ್ಮೆಗೆ ಆದ ಆ ದನ. ಆಮೇಲೆ ಹಂಗಂಗೆ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು. ದನಿನಲ್ಲಿ ಲಾಭ ಮಾಡೋದು, ಮಾರೋದು, ತರೋದು, ಒಂದೊಂದು ಜೊತೆ ಒಂದೊಂದು ಸರಿ ಮಾರಿದ್ರೆ 1,000, 500, 2,000 ಸಿಕ್ಕಂಥ ಟೈಮ್ನಲ್ಲೂ ಸಿಕ್ಕೋದು ಲಾಭ. 1 ವರ್ಷದಲ್ಲಿ 10 ಜೊತೆ ದನ ಮಾರೋ ಸರ್. ಅವತ್ತೊಂದು ಲೆಕ್ಕಾಚಾರ ಸಣ್ಣ ದನ ಮಾರಿ ವರ್ಷಕ್ಕೆ 1,20,000 ರೂಪಾಯಿ ಕೂಡ ಹಾಕೊಂಡು ಆ ವರ್ಷ ಕೂಡ ಹಾಕೊಂಡು ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸ್ಕೊಂಡು ಬೋರಿಲ್ಲ ನಮಗೆ. ಬೋರಿಲ್ದ ಕಾರಣದಿಂದ ಆಗ ನಾವು ಭೂಮಿಗೆ ಇಕ್ಕೊಂಡು 9 ನಮ್ಮ ಜಮೀನಿಗೆ ಇಕ್ಕೊಳ್ಳೋದು, 9 ಕೂಲಿಗೆ ಹೋಗೋದು ಈ ಥರ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಅಂತಕ್ಕೆ ಬಂದು ಅದು ದೊಡ್ಡದನ ಅದು ಒಂದು ಎತ್ತಿನ ಗಾಡಿ ತಗೊಂಡು ಸರ್. ಎತ್ತಿನ ಗಾಡಿ ತಗೊಂಡು ಆಮೇಲೆ ಒಂದು ಸ್ವಲ್ಪ ದುಡ್ಡು ರೂಢಿ ಮಾಡಿ ನಮ್ಮ ಜಮೀನು ಎಲ್ಲ ಕಲ್ಲು ಬಾರೆ ಅವೆಲ್ಲನೂ ಮಟ್ಟ ಮಾಡಿಸ್ಕೊಂಡು ಅವ ಜಮೀನು ನಮ್ಮ ಫಸ್ಲು ಬೆಳೆಯೋ ಮಟ್ಟಕ್ಕೆ ಮಾಡ್ಕೊಂಡು ಈಗ ಅವರಲ್ಲಿ ಉಳ್ಳಿ ಕಾಳು ಸಹ ನಾವು ಬೆಳೆಯೋಕ್ಕಾಗಿತ್ತಿಲ್ಲ ಸರ್. ಇವತ್ತು ಭತ್ತ ತಂಗು ಬೆಳೆಯ ಮಟ್ಟಕ್ಕೆ ಅವೆ. ಈಗ ನಮ್ಮ ಮಕ್ಕಳು ಒಂದು ಸ್ವಲ್ಪ ದೊಡ್ಡರಾದರೂ ಒಬ್ಬ 2nd PUC ಓದ್ದ, ಒಬ್ಬ SLC ಲಾಸ್ಟ್ ಆದ ಸರ್. ಈಗ ಆದಮೇಲೆ ಅವರು ಬೆಂಗಳೂರಿಗೆ ಹೋಗಿ ನಾವು ದುಡಿಬೇಕು ಅನ್ನೋ ಇದು ಬಂದು 1,000 ಕೊಟ್ಟು ಒಂದು ಕೂಟ ತಗೊಟ್ಟೆ. ಆ ಕೂಟ್ರಿಂದ ಅವರು ಒಂದು ಸ್ವಲ್ಪ ದುಡ್ಡು ಮಾಡಿದಾಗ ಕಾರ್ ತಗೋಬೇಕನಪ್ಪ ಅಂದರು. ಕಾರ್ಗೆ ನನ್ನ ಸ್ವಯರ್ಜಿತಪ್ಪ, ನನ್ನ ತಾವು ಬಂಡವಾಳ ಇಲ್ಲ, ಇಷ್ಟದೇ ತಗಪ್ಪ ಅಂದ್ಬಿಟ್ಟು 50,000 ದುಡ್ಡು ಕೊಟ್ಟು ಅವರು ಒಂದು ಸ್ವಲ್ಪ ಹಾಕಿ ಲೋನ್ ಮೇಲೆ ಗಾಡಿ ಮಾಡ್ಕೊಂಡು ಸರ್. ಅದು ಅವತ್ತು 5.5 ಲಕ್ಷ ಆ ಗಾಡಿಗೆ ತಕ್ಕೊಂಡು ಈಗ ಅವರು ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹಣಕಾಸು ಕೊಟ್ಟರು ನಮಗೆ. ಬೋರ್ ಹಾಕಿಸ್ತೋ, ಒಂದೆರಡು ಇಲ್ಲ ಮೂರು ಆದೋ, ಒಂದು 5 ಬೋರು ಫೇಲ್ ಆಗೋದು, ಈಗ 3 ಬೋರು ಓಡ್ತಾವೆ ಸರ್. ಈ ಏನೆಲ್ಲ ನೋಡ್ಬೋದು ನಿಮ್ಮ ಕೃಷಿ ಭೂಮಿಯಲ್ಲಿ ನಾವು ಬಂದ್ರೆ? ನಮ್ಮ ಭೂಮಿಲಿ ಸಹ ತಂಗಿದೆ. ಎಷ್ಟಿದೆ ತಂಗು? 100 ಸಣ್ಣ ಗಿಡ, ಒಂದು 70 ಗಿಡವೆ ಸರ್. ಫಲ ಕೊಡವು 75 ಗಿಡ ಅವೆ. ಆಮೇಲೆ ಒಂದು 20 ಸೀಪೆ ಅವೆ. ಆಮೇಲೆ ಒಂದು 2 ಗಿಡ ಮಾಮೂಲಿ ತಿನ್ನಕೊಂಡಕ್ಕೆ ಅಂದ್ಬಿಟ್ಟು ದಾಳಿಂಬೆ, ಇವೆಲ್ಲನು ಸಣ್ಣ ಪುಟ್ಟ ತರಕಾರಿ ಮಾಡ್ಕೊಂಡು ಈ ಹಣ್ಣಿನ ಗಿಡನು ಮಾಡ್ಕೊಂಡಿವಿ ಸರ್. ಅಲ್ಲಿಗೆ ಹೂವಿನ ಕೃಷಿಯಿಂದ ಶುರುವಾಯ್ತು ಜೀವನ. ಈಗಲೂ ಹೂವು ಬೆಳಿತೀರಾ? ಯಾವಾಗ ಬೆಳಿತೀರಾ? ಎಷ್ಟು ಬೆಳೆ ತೆಗಿತೀರಾ ವರ್ಷಕ್ಕೆ? ಸರ್ ವರ್ಷಕ್ಕೆ 3 ಬೆಳೆ ತೆಗಿತೀವಿ ಹೂವು. ಈಗ ಅಲ್ಲಿ ನಮ್ಮದು ಸಣ್ಣ ಗಿಡ ಅದೇ, ಈಗ ಎಲ್ಲ ಸೊಸಿ ಅಂಥದ್ದೆಲ್ಲದೆ ಈಗ ಅದಾದಮೇಲೆ ಇನ್ನೊಂದು ಬ್ಯಾಚ್ ನೆಡ್ತೀವಿ ಸರ್. ಅದು ವರ್ಮಾಲಕ್ಷ್ಮಿ ಟೈಮಿಗೆ ಬರ್ತದೆ. ವರ್ಮಾಲಕ್ಷ್ಮಿಗೆ ಒಂದು ಬ್ಯಾಚ್ ಆದರೆ ಇನ್ನು 5 ಪೂಜೆ ಗಂಟ ಒಂದು ಇನ್ನೊಂದು ಶಿಫ್ಟ್, 3 ವರ್ಷದಲ್ಲಿ 3 ಶಿಫ್ಟ್ ನೆಟ್ಕೋತೀವಿ ಸರ್. ಸಾವಂತಿಗೆ? ಸಾವಂತಿಗೆ. ಎಲ್ಲಿಂದ ತೀರಿ ಸಸಿಗಳೆಲ್ಲ? ಅದಕ್ಕೆ ತಮಿಳ್ನಾಡಿನಿಂದ ಇಲ್ಲಿಗೆ ಮನೆ ತಕ್ಕ ತಂದು ಕೊಡ್ತಾರೆ ಸರ್. ಒಂದು ಸಸಿಗೆ ಟೈಮ್ನಲ್ಲಿ 1 ರೂಪಾಯಿ ಆಗ್ಬೋದು, 1.5 ರೂಪಾಯಿ ಈ ವರ್ಷ 2.5 ರೂಪಾಯಿ ಕೊಡ್ತದೆ ತಗೊಂಡು ಇಟ್ಟಿವಿ ಸರ್. ಈಗ ಹೂವಿನ ಕೃಷಿ ಅಂತೂ ನೀವು ವರ್ಷ ವರ್ಷ ಮಾಡ್ತಾನೆ ಇದ್ದೀರಿ ಸರ್. ಈಗ ಹೇಳಿ ಗೌಡ್ರೆ, ನಿಮ್ ತಂದೆನೂ ಬೆಳಿತಿದ್ರು, ಆಗ ಇಳುವರಿ ಕಡಿಮೆ ಇತ್ತು, ಈಗ ಸ್ವಲ್ಪ ಎಲ್ಲ ಆರ್ಥಿಕವಾಗಿ ಅನುಕೂಲ ಆಗಿದೆ. ನಾಟಿ ಗೊಬ್ಬರ ಈಗಲೂ ಹಾಕ್ತಿರೋ ಅಥವಾ ಸೀಮೆ ಗೊಬ್ಬರನೇ ಹಾಕ್ತಿರೋ ಅಥವಾ ಸಾವಯವ ಗೊಬ್ಬರಗಳನ್ನೇನಾದ್ರು ಜಾಸ್ತಿ ಬಳಕೆ ಮಾಡ್ತೀರಾ? ಆ ವಿಷಯ ಎಲ್ಲ ಹೇಳಿ ಸ್ವಲ್ಪ. ಸಾ ಈಗ ಸೀಮೆ ಗೊಬ್ಬರ ಹಾಕಿದ್ರು ಬೆಳವಣಿಗೆ ಐಕಿಲ್ಲ ಫಸ್ಲು. ಈಗ ನಮ್ಮ ಮನೆ ಗೊಬ್ಬರ ಹಾಕ್ಲೇಬೇಕು ಸರ್. ಮನೆ ಗೊಬ್ಬರ ಹಾಕಿ ಏನೊಂದು ಸ್ವಲ್ಪ ಅದಕ್ಕೆ ಮೆಟ್ಕೊಳಂಗೆ ಒಂದು ಸ್ವಲ್ಪ ಸೀಮೆ ಗೊಬ್ಬರ ಕೊಟ್ಕೊಂಡು 2 ಮಿಂಟನಾಗೆ ಬೆಳ್ಕೊಂಡ್ರೆ ಸರ್ ಗಿಡ ಚೆನ್ನಾಗುತ್ತದೆ. ಇಲ್ಲ ನಾವು ಯಥೇಚ್ಛವಾಗಿ ಸೀಮೆ ಗೊಬ್ಬರ ಹಾಕಿದ್ರು ಫಸ್ಲು ಬರೋದಿಲ್ಲ ಸರ್. ಮನೆ ಗೊಬ್ಬರಕ್ಕೂ ಫಸ್ಲು ಬರೋದಿಲ್ಲ, 2 ಮಿಕ್ಸೆಟ್ ಆಗಿ ಬೆಳೆದ್ರೆ ಅದು ಫಸ್ಲು ಬರ್ತದೆ ಸರ್, ಹೂವಿನ ಫಸ್ಲು. ಈಗ ಹೂವಿನ ಕೃಷಿನಲ್ಲಿ ನಿಮಗೆ ಒಳ್ಳೆ ಕಾಸು ಸಿಕ್ತು, ಇನ್ನು ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಅದನ್ನು ಬೆಳಿಬೋದಾಗಿತ್ತಲ್ಲ, ಈಗ ಬರೀ ಅಷ್ಟಕ್ಕೆ ಇಟ್ಕೊಂಡಿದ್ದೀರಲ್ಲ, ಏನು ಉದ್ದೇಶ ಸರ್? ಅದು ಅಂದರೆ ನಮಗೆ ಅದೊಂದು ಸ್ವಲ್ಪ ಹೊಂದ್ಕೊಂಡಿದೆ ಸರ್. ಈಗ ಅದೊಂದು ಏನು ಮಾಡಿಲ್ಲ, ಬಸಿ ಕೊಬ್ಬು ಮಾಡ್ಕೊಂಡಿವಿ. ಆಮೇಲೆ ಒಂದು ಸ್ವಲ್ಪ ಬದನೆ ಟೊಮಟೆ ಇವು ಬೇರೆ ಸಪ್ರೇಟಾಗಿ ಮಾಡ್ಕೊಂಡು, ಅದು ಇದು ಒಂದು ಖರ್ಚಾದರೆ ಅದು ಒಂದು ಸ್ವಲ್ಪ ಖರ್ಚು ಉಳಿತಾಯ ಆಗಿದೆ ಲೆಕ್ಕಾಚಾರದಲ್ಲಿ ಮಾಡಿವಿ ಸರ್. ಹೇಳಿ ಹೂವಿನ ಕೃಷಿ ಹೆಂಗೆ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ? ನಿಮ್ಮನೇಲಿ ಯಾರ್ಯಾರು ಈಗ ಏನೇನು ಕೆಲಸ ಮಾಡ್ತಾರೆ ಹೂವಿನ ಕೃಷಿಗೆ ಸಂಬಂಧಪಟ್ಟಂಗೆ? ಹೂವು ಕೃಷಿಗೆ ಸಂಬಂಧಪಟ್ಟಂಗೆ ನಮ್ಮ ಹೆಂಗಸರು ನಾವೇ ಸರ್ ಇಲ್ಲಿ ಮನೇಲಿ ಮಾಡ್ಕೊಳ್ಳೋ. ಸಸಿ ಅಲ್ಲಿಂದ ತತ್ತೀರಿ? ಸಸಿ ಅವ್ರು ತಮಿಳ್ನಾಡಿನ ತಂದು ಇಲ್ಲಿ ಮನೆ ತಕ್ಕೆ ಕೊಡ್ತಾರೆ. ಮಣ್ಣೆಲ್ಲ ಸಿದ್ಧ ಮಾಡ್ಕೋಬೇಕಲ್ಲ. ಮಣ್ಣು ಅಂದ್ರೆ ಚೆನ್ನಾಗಿ ಉಕ್ಕೆ ಮನೆ ಗೊಬ್ಬರ ಹರಿಕೋಬಿಟ್ಟು ಭೂಮಿಗೆ ಹರಗ್ಬಿಟ್ಟು ಉಕ್ಕೆ ಹೊಡ್ಕೋಬೇಕು ಸರ್. ಗರ್ಕೆ ಪರ್ಕೆ ಎಲ್ಲ ಸಾಯಂಗೆ ಉಕ್ಕೆ ಹೊಡ್ಕೊಂಡು ಆ ಮಣ್ಣು ಕಾದ್ಮೇಲೆ ಪಟ ಹೊಡೆದ್ಬಿಟ್ಟು ಡ್ರಿಪ್ ಪೈಪ್ ಎಳ್ಕೊಂಡು ಸಸಿ ನೆಡ್ಬೇಕು ಸರ್. ಏನ್ ಅಂತರದಲ್ಲಿ ನೆಡ್ತೀರಿ? ಅದು 1.5 ಅಂತರಕ್ಕೆ ನೆಡ್ಕೋತೀವಿ ಸರ್. ಈಗ ಬೇಸಿಗೆ ಕಾಲದಲ್ಲಿ 1 ಅಂತರ, ಮಳೆಗಾಲ ಇದಕ್ಕೆ ಈಗ ಜೋಡಿ ಸಾಲ್ ಮಾಡ್ಕೋತೀವಿ. ಬೇಸಿಗೆಯಲ್ಲಿ ಗಿಡ ದಪ್ಪ ಬರೋದಿಲ್ವಲ್ಲ, ಆದ್ರಿಂದ 1 ಅಂತರಕ್ಕೆ 8 ಜೋಡಿ ಪಟ ಮಾಡ್ಕೋತೀವಿ ಸರ್. ಆಮೇಲೆ ಇನ್ನು ಮಳೆಗಾಲದಲ್ಲಿ 2 ಅಂತರ ಒಂದು ಸಸಿ ಒಂಟಿ ಸಸಿ ನೆಟ್ಕೋತೀವಿ. ಆಗ ಗಿಡ ದಪ್ಪ ಬರ್ತದೆ, ಆಗ ಗಿಡ ಒತ್ತರ್ಸ್ಕೊತದಲ್ಲ, ಆಗ ಏನಾಗೋಯ್ತದೆ ಸೆಕೆ ಹಿಡ್ದಂಗೆ ಆಯ್ತು ಹೂವು ಅಂದ್ಬಿಟ್ಟು ಒಂಟಿ ಸಸಿ ನೆಟ್ಕೋತೀವಿ. ಈಗ ಜೋಡಿ ಸಸಿ ನೆಟ್ಕೊಂಡಿದ್ವಿ ಸರ್. ಎಷ್ಟು ಇಳುವರಿ ಬರುತ್ತೆ ಸಾಮಾನ್ಯವಾಗಿ? ಸಾ ಇಳುವರಿ ತೆಗಿಬಹುದು, ಆದ್ರೆ ರೈಟು ಏರಿಯೇಷನ್ ಆಯ್ತದಲ್ಲ ಸಾ. ಈಗ ಮಳೆಗಾಲದಲ್ಲಿ ಒಂದೊಂದು ಟೈಮ್ನಲ್ಲಿ ರೈಟ್ ಇರ್ತದೆ, ಹಬ್ಬ ಆಯ್ತು ಪೂಜೆ ಅವು ಇವು ಬರ್ತಾವಲ್ಲ, ಆ ಟೈಮ್ನಲ್ಲಿ ರೈಟ್ ಇರ್ತದೆ. ಏನೊಂದು ಮಾರ್ಗೆ ಒಂದು 50 ರೂಪಾಯಿ 60 ರೂಪಾಯಿ ನಮಗೆ ಕೊಡ್ತಾರೆ, ಅವ್ರು ಎಷ್ಟಕ್ಕೆ ಮಾರ್ಕೋತಾರೆ 100 ಗಂಟ್ಲು ಮಾರ್ಕೋತಾರೆ ನಮಗೆ ಕೊಡೋದು ರೈಟ್ ಅದೇ ಸರ್. ಈ ಟೈಮ್ನಲ್ಲಿ ಈಗ ಅದನ್ನ ಕುಯ್ಯೋದು ಮಾರುಕಟ್ಟದೆಲ್ಲ ನೀವೇನಾ? ನಾವೇ ಸರ್, ಎಣ್ಣೆ ಹಾಳು ಮಾಡ್ಕೋತೀವಿ ಊರಿನಿಂದ ಆಳ್ಗೊಳ್ ಬರ್ತಾರೆ. ಒಂದು ನಮ್ಮ ಸಂದರ್ಭ ಎಷ್ಟು ಬೇಕು ಅಷ್ಟು ಆಳು ಕರ್ಕೋತೀವಿ, ಆದಾಗ ನಾವು ಮಾಡ್ಕೋತೀವಿ ಸರ್. ಬಲ್ಲೆನಲ್ಲಿ ಮಾರ್ಕೆಟ್ಲ ಕೊಟ್ಬಿಡ್ತೀರಿ? ಇಲ್ಲ ಮನೆ ತಕ್ಕೆ ಬರ್ತಾರೆ ಸರ್. ಟೈಮ್ನಲ್ಲಿ ಮನೆ ತಕ್ಕ ಬರ್ತಾರೆ, ಹೂವು ಚೆನ್ನಾಗಿ ಬೆಳೆದ್ರೆ ಅವರು ಒಂದು ಸ್ವಲ್ಪ ಹೂವು ಮಂಕಾಯ್ತು ಅಂದಾಗ ಅವ್ರೇನು ಮಾಡ್ತಾರೆ ನಿಮ್ ಮಾರ್ಕೊಳ್ರಪ್ಪ ಅನ್ಬಿಟ್ಟು ಆಗ ಬಲ್ನಳ್ಳಿ ಮಾರ್ಕೆಟ್ಗೆ ಹಾಕ್ಬಿಡ್ತೀವಿ ಸರ್. ಈ ತಳಿಗಳು ಅಲ್ಲೂ ಬೇಕಾದಷ್ಟು ಬಂದವಲ್ಲ, ನೀವು ಪ್ರತಿ ವರ್ಷ ಅದನ್ನೇ ಬೆಳಿತೀರಾ ಹೆಂಗೆ? ಇಲ್ಲ ಸರ್, ಹೋದ ಸರಿ ಪೇಪರ್ ಎಲ್ಲೋ ಅಂತಿತ್ತು, ಅದು ಏನು ಬಿದ್ದು ಅದೆಲ್ಲ ಫಸಲು ಬರಲಿಲ್ಲ ಅನ್ಬಿಟ್ಟು ಈ ಸರಿ ಚೇಂಜ್ ಮಾಡಿ ನೆಟ್ಟಿವಿ ಸರ್. ಈಗ ಸೆಂಟೆಲ್ಲು ಅನ್ನೋ ಸಸಿ ನೆಟ್ಕೊಂಡಿವಿ. ಪೂರ್ಣಿಮಾ ಸೆಂಟೆಲ್ ಎರಡು ಮಾತ್ರ ನೆಟ್ಟಿವಿ. ಎರಡು ತಳಿ ಸರ್? ಹಳದಿ ಬಣ್ಣದ ಬಿಳಿ ಬಣ್ಣದ ಎಲ್ಲೋ ಎಲ್ಲೋ ಬರ್ಡು ಸರ್. ಹೂ ಜಾಸ್ತಿ ಬಳಕೆ ಬರುತ್ತಾ ಇದು? ಇದು ಪರವಾಗಿಲ್ಲ ಸರ್, ಈ ಸೆಂಟೆಲ್ಲು ಅನ್ನೋದು ಎಲ್ಲ ಬಣ್ಣ ಬಿಳಿ ಬಣ್ಣ ಎಲ್ಲ ಒಂದೊಂದು ಅದ್ರೊಳಗೆ ಸೇರ್ಕೋಬಹುದು. ಅಷ್ಟು ಬಿಟ್ರೆ ಇದು ಚೆನ್ನಾಗಿ ಇಳುವರಿ ಬರ್ತದೆ ಸರ್. ಅದು ನೋಡಕ್ಕೆ ಜನಕ್ಕೆ ಅದು ಸಿ ಚೆನ್ನಾಗಿ ಕಾಣ್ತದೆ ಸರ್, ಅದು ಹೂವು ಗಿರಾಕಿಗೆ ಪರವಾಗಿಲ್ಲ ಸರ್. ಇದು ಅಂದ್ರೆ ನೀರ್ಗೆ ಒಂದು ಡ್ರಿಪ್ ಮಾಡ್ಕೊಂಡ್ಮೇಲೆ ಅನುಕೂಲ ಆಯ್ತು ಅನುಕೂಲ ಆಗತ್ತೆ, ಈಗೇನ್ ತೊಂದ್ರೆ ಇಲ್ಲ. ಇನ್ ಕಬ್ಬು ಅದೆಷ್ಟು ಬರುತ್ತೆ, ಏನು ಹೆಂಗ್ ಬೆಳಿತೀರಿ ಸರ್? ಕಬ್ಬು ಅಂದ್ರೆ ಅದ್ ಯಾವ್ದೋ ಹೊಸ ತಳಿ ಅಂತ ಕೊಟ್ಟವ್ರೆ ಸರ್. ಈಗ ಇಲ್ಲ ಸರ್, ಅದ್ ಯಾವ್ದೋ ಒಂದ ಹೊಸ ತಳಿ ಅವರು, ನಾವು 516 ಅಂತ ನೀಡ್ತಿದ್ದೆ ಸರ್. ಈಗ ಓ ಸರಿಯ ಈ ಸರಿ ಏನ್ ಮಾಡವ್ರೆ, ಈದ್ ಬ್ಯಾಡಿ ನಮ್ಗೆ, ನಾವು ಕೊಡ್ತೀವಿ ಈ ಸರಿ ಅನ್ಬಿಟ್ಟು ಪೀಡ್ಮೆನ್ ಕರ್ಕೊಂಡೋಗಿ ಅದ ಒಂದ್ ಅರ್ಧ ಎಕರೆ ಕೊಟ್ಟವ್ರು ನಮ್ಗೆ ಈ ಸರಿಯ. ಬರೋ ಸರಿಗೆ ನಾವು ಬಿತ್ತನೆ ಕೊಡ್ಸ್ಕೊಂಡು ನಿಮ್ ನೆಟ್ಕೊಂಡು ಉಳ್ಕೆ ಅದ ನಾವು ಬಿತ್ತನೆ ಕೊಡ್ಸ್ಕತೀವಿ. ಈ ಸರಿ ನೆಡಿ ಅನ್ಬಿಟ್ಟು ಕೊಟ್ಟೆ, ಒಂದ್ ಅರ್ಧ ಎಕರೆ ನೆಡ್ಸವ್ರೆ ಸರ್. ಅವರೇ ಬಂದು 517 ಬೆಳೆಯುವಾಗ ಹೆಂಗ್ ಬಂದಿತ್ತು ಇಳುವರಿ ಎಲ್ಲ ಸರ್? ಅದು ಒಂದ್ ಎಕರೆಗೆ 100 ಟನ್ ಬೆಳೀತಿತ್ತು ಸರ್. ಸಕ್ಕರೆ ಕೊಟ್ಬಿಡ್ತಿದ್ದ ಸರ್, ನಾವು ICL ಫ್ಯಾಕ್ಟ್ರಿ ಕೊಟ್ಬಿಡ್ತಿದ್ದ ಸರ್. ಈಗ ಅವರು 30,000 ಕೊಟ್ಟಿ ಒಂದ್ ಟನ್ಗೆ ತಂದಿ ತಳಿ ಮಾಡ್ಕೊಟ್ಟಿದಾರಂತೆ. ಆ ತಳಿಯ ನಮ್ಗೆ 8,000 ಸಹ ಈಗ ಅರ್ಧ ಎಕರೆಗೆ. ಈಗ ನೆಡಿ ಇದ ನಾವು ಬಿತ್ತನೆಗೆ ಇಲ್ಲಿ ಅಕ್ಕಪಕ್ಕದ ರೈತರು ಕೊಡ್ಸ್ಕತೀವಿ ಅನ್ಬಿಟ್ಟು ಅವರು 8,000 ಸರ್. ಅದು ನಮ್ಗೆ ಹೆಚ್ಚಾಗಿ ನೆಟ್ಕಂಡು ಹೆಚ್ಚಾದ ಬೇರೆ ರೈತರು ಕೊಡ್ಬೋದು ಸರ್. ಆ ತಳಿ ಹೆಸರು ತಿಳ್ಕೊಬೇಕು ನೀವು. ಇಲ್ಲಿ ಪೀಡ್ ಮೀನ್ ಅವ್ರೇ ಅವ್ರು ಕೇಳ್ಕೋಬೇಕು ಸರ್, ನಮ್ಗೆ ಆ ತಳಿ ಹೆಸರು ಗೊತ್ತಿಲ್ಲ ಸರ್. ಆಮೇಲೆ ನಿಮ್ ಜಾಸ್ತಿ ಕಾಸು ಬಂದಿದ್ದು ಯಾವ ಬೆಳೆಯಿಂದ ಆಗಾದ್ರೆ ಸರ್? ಫಸ್ಟ್ ನಾವು ಹೂವಿನಿಂದ ನಾವು ಬದುಕ್ತೇವೆ ಸರ್ ಫಸ್ಟ್. ಆಮೇಲೆ ನಾವು ಎಲ್ಲ ಬೋರು ಗೀರು ಇಂಪ್ರ ಆದ್ಮೇಲೆ ನಾವು ಕೊಬ್ಬು ಕೊಬ್ಬರಿಂದ ಅನುಕೂಲ ಆದ ಸರ್. ಈಗ ತರಕಾರಿ ಟೊಮೆಟೊ ಬದನೆ ಇವೆಲ್ಲ ಪ್ರತಿ ಇದ್ರಲ್ಲೂ ಬೆಳೀತೀರ ನೀವು? ವರ್ಷ ವರ್ಷ ಬೆಳಿತೀವಿ ಸರ್. ಅದಕ್ಕೆಲ್ಲ ಮಾರ್ಕೆಟ್ ಹೆಂಗೆ? ಮಾರ್ಕೆಟ್ ಒಂದೊಂದ್ಸರಿ ಇರ್ತದೆ ಸರ್ ರೈಟು, ಒಂದೊಂದ್ಸರಿ ರೈಟ್ ಇರಕ್ಕಿಲ್ಲ, ಒಂದೊಂದ್ಸರಿ ಅಲ್ಲೇ ದನ ಕಟ್ಟಾಕಿ ಹೊಲದಲ್ಲೇ ಬಿಟ್ಬಿಟ್ಟು ದನ ಕಟ್ಟಾಕ್ಬಿಟ್ಟಿರ್ತೀವಿ. ಎಲ್ಲ ಹಿಂಗೆ ಒಂದೊಂದ್ಸರಿ ಆಯ್ತದೆ, ಒಂದೊಂದ್ಸರಿ ಹೋಯ್ತದೆ ಸರ್. ಅದು ಬೆಳೆಯದಂತೂ ಬೆಳಿತೀರಿ. ಈ ಮುಸ್ಕಿನ ಜೋಳ ನಿರಂತರವಾಗಿ ಬೆಳಿತೀರಾ? ಅದೇನ್ ನಿಮ್ಮ ಹಸು ಕರುಗಾಗತ್ತೆ ಮತ್ತೆ ಇನ್ನೇನು ಆಡು ಅದನ್ನ ತಿನ್ನಲ್ವಲ್ಲ? ಆಡು ತಿಂತದೆ ಸರ್, ಆಡು ದನ ಎಲ್ಲ ಅದ ಕತ್ತರಿಸಾಕಿದ್ರೆ ಮಾತೆ ಸಹಿತ ತಿಂತವೆ ಸರ್. ಅದು ಒಳ್ಳೆ ದನಿಗೆ ಆಗಲಿ ಆಡ್ಗೆ ಆಗಲಿ ಒಳ್ಳೆ ಮೇವು ಸಹ ಅದು ಮುಸ್ಕಿನ ಜೋಳ. ಯಾಕೆಂದ್ರೆ ಅದು ಬಲ್ತ್ ಬಿಟ್ರೆ ಕಡ್ಡಿ ಬೆಂಡಾಯ್ತದೆ, ಅದು ರುಚಿ ಸಿಗಕ್ಕಿಲ್ಲ. ಈ ಎಳೆ ಕಡ್ಡಿನಲ್ಲೇ ಅದ ತುಕ್ಕಡ ಮಾಡಿ ಮಿಷಿನ್ ತರ ಇದು ಅಡೆ ಮಾಡಿಕೊಂಡು ನಾವು ಕತ್ತರಿಸಿ, ಮಿಷಿನ್ ಇಲ್ಲ ನಮ್ಮ ಹತ್ರ, ಅಡೆ ಮಾಡಿಕೊಂಡು ಕತ್ತರಿಸಿ ಹಾಕಿದ್ರೆ ಚೆನ್ನಾಗಿ ತಿನ್ಕತ್ತೆ. ಅಂದ್ರೆ ನೀವು ಮೇವಿಗೆ ಅದು ಬೆಳೆಯೋದು? ಮೇವಿಗೆ ಆಮೇಲೆ ಜೋಳನು ಮಾಡ್ಕೋಬಹುದು ಸರ್. ಬೇಕು ಅಂದ್ರೆ ಕಡ್ಡಿಗೆ ರೈತರು ಬಂದು ತಕೊಂಡೋಯ್ತಾರೆ ಸರ್. ಜೋಳನು ಮಾಡಿದ್ರ? ಜೋಳ ಈಗೇನು ಮಾಡಿಲ್ಲ ಸರ್, ನಾವು ಕಡ್ಡಿ ಕೊಟ್ಬಿಟ್ಟೆ, ಕಡ್ಡಿಗೆ ಮಾಡ್ಕೊಂಡಿರೋದು ಅಷ್ಟೇ. ಈಗ ಇನ್ನೊಂದು ಈ ಸರಿ ಆಗ್ತಾ ಇರೋದ ಜೋಳ ಮಾಡಬೇಕು ಅಂತ ಆಗ್ತೇವೆ ಸರ್. ಈಗ ಆಡು ಸಾಕೊಂಡು ಸಾಕಷ್ಟು ನೀವು ಅದರಲ್ಲಿ ಆದಾಯನೂ ಮಾಡಿದೀರಾ ಅಂತ ಹೇಳಿ, ಒಳ್ಳೆ ಆದಾಯ ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಸರ್? ಆಡು ಅಂದ್ರೆ ನಾನು ಬ್ಯಾರ ಹತ್ತಿಂದು ಆಡು ಜಾಸ್ತಿ ಸಾಕಾಣಿಕೆ ಮಾಡಿವಿನಿ ಸರ್. ಆಡು ನಾಟಿದನ ಇಷ್ಟು ಬಿಟ್ರೆ ನಾವೇನು ಬೇರೆ ಹೇಳಿ ನಿಮ್ ಅನುಭವ. ಅದ್ರಲ್ಲಿ ನಮ್ಮ ಅನುಭವ ಸರ್, ಈಗ ಫಸ್ಟ್ ನಾವು ಆಡ್ ತಕೊಂಡ ಸರ್, ಒಂದ್ ಆಡ ಈ ಆಡ್ ತಕೊಂಡು 3 ವರ್ಷ ಆಯ್ತು ಸರ್. 3 ವರ್ಷಕ್ಕೆ 1 ವರ್ಷಕ್ಕೆ 10 ತಿಂಗಳಿಗೆ ಒಂದ್ ಸೂಲ ಹಾಕ್ಬಿಡ್ತದೆ ಸರ್ ನಮ್ಮ ಆಡು. 10 ತಿಂಗಳಿಗೆ ಒಂದ್ಸರಿ, ಒಂದ್ಸರಿ 4, ಅಲ್ಲಿ 3 ಸರಿ 4 ಅಂತ 3 ಮರಿ 3 ಹಾಕದೆ. ಈಗ ಈ ಸರಿ 5 ಮರಿ ಹಾಕದೆ ಸರ್. ಈಗ ಅವರು ಒಂದ್ಸರಿ 8 ಹೆಣ್ಣು 2 ವಾತ ಹಾಕಿತ್ತು ಸರ್. 25 ವರ್ಷ ಅವ್ರಿಗೆ ಆ ವಾತ್ಗಳು ಕೊಟ್ಟೆ, ಈ 8 ಮೊಳಕ್ಕೂ ಉಳಿಸ್ಕೊಂಡೆ. ಈಗ 8 ಮೊಳಕ ಅದು 4 ಹಾಕದೆ, ಮೊದ್ಲು 2 ಹಾಕಿತ್ತು ಕನ್ಮೊಳಕ್ನಲ್ಲಿ, ಇದು ಒಂದು ಹಾಕಿತ್ತು. ಈಗ ಇದು 1 ಹಾಕದೆ, ತಿರ್ಗಾ ಅದು 4 ಹಾಕದೆ, ಇದು 5 ಹಾಕದೆ ಸರ್. ಒಟ್ಟಿಗೆ ಒಂದು 25 ಮರಿ ಆಗವೆ ಸರ್, ಎಲ್ಲ ಆಡು ಸಣ್ಣವು ದೊಡ್ಡವೆಲ್ಲ ಸೇರಿ 25 ಆಗ 3 ವರ್ಷಕ್ಕೆ ಸರ್. ಈಗ ಒಟ್ಟಾರೆ ನಾವು ಆ ಮೇವ ಕತ್ತ ಸಾಕೊಂಡು ಮನೆ ತವೇ ಕಟ್ಟಾಕ ಸಾಕತ್ತೀವಿ. ಏನೆಲ್ಲ ಹಾಕ್ತೀರಾ ಹೇಳಿ ಅದು. ಈಗ ನಾವು ರಾಗಿ ಬಿತ್ಕತ್ತೀವಿ ಸರ್, ಅಪ್ಸಣ್ಬು ಕೊಮ್ಮನಕ್ಕಿ ರಾಗಿ ಎಲ್ಲಾನು ಮಿಕ್ಸ್ಅಟ್ ಮಾಡಿ ಬಿತ್ಕತ್ತೀವಿ. ಬಿತ್ಕೊಂಡು ಅವನ್ ಏನ್ ಮಾಡ್ತೀವಿ ಈ ತರ ಹಾಕತ್ತೀವಿ ಸರ್. ಒಂದೊಂದ್ ಮರಿಗಳು ಚಿಕ್ಕ ಮರಿಗಳಿಗೆ ತುಂಡಾಕ್ ಕಟ್ಟಾಕ ಹಾಕ್ತಿವಿ. ಒಂದೊಂದ ಈ ರಾಗಿನ 3 ತುಕ್ಕಡ ಮಾಡಿದ್ರೆ ಟ್ರೈ ತುಂಬಿಟ್ರೆ ತಿನ್ಕತ್ತೆ ಸರ್. ಎಷ್ಟು ದಿವಸ ತನಕ ಸಾಕ್ತಿರ? ನಾವು ಒಂದ ಹುಟ್ಟದ ಮರಿ 10 ತಿಂಗಳು ಸಾಕಿದ್ರೆ ಮಾರಾಟಕ್ಕೆ ಬರ್ತವೆ ಸರ್. ಮಾರಾಟಕ್ಕೆ ಬಂದ್ಮೇಲೆ 10 ತಿಂಗಳ ಗಂಟ ಮಡಿಕತ್ತೀವಿ, ಆಮೇಲೆ ಮಾರಾಕ್ಬಿಡ್ತೀವಿ ಸರ್. ಆಮೇಲೆ ಇಟ್ಕೊಂಡ್ರೆ? ಆಮೇಲೆ ಇಟ್ಕೋಬಹುದು ಸರ್, ಆದ್ರೆ ವಾತ್ಕೊಳು ಈ ಗಬ್ಬದ ಮರಿಗಳನ್ನ ತೊಂದರೆ ಕೊಟ್ಬಿಡ್ತವೆ. ಆಮೇಲೆ ಆ ಮರಿಗಳು ಕಂದ ಹಾಕ್ಬಿಡೋದು ಏನೋ ಒಂದ್ ತೊಂದರೆ ಆಯ್ತವೆ. ಅವ ಏನಿದ್ರು ಒಂದ್ ಮಾತ್ರ ಬಿತ್ತನೆ ವಾತನ್ ಸಾಕಬೇಕು ಕಟ್ಟಾಕಿ, ಇನ್ ಬಾಕಿ ಬೆಲ್ಲ ಮಾರಾಟ ಮಾಡ್ಬಿಡ್ಬೇಕು ಸರ್. ಯಾಕೆಂದ್ರೆ ಹೊಸು ಹೆಣ್ಣು ಮರಿಗಳಿಗೆ ತೊಂದರೆ ಕೊಟ್ಬಿಡ್ತಾವಲ್ಲ, ಅದ್ರ ದೇಶದಿಂದ ನಾವು ಮಡಿ ಕಳಕಿಲ್ಲ ಸರ್. ನೀವೇನು ಕಟ್ಟಾಕಿ ಸಾಕ್ತಿರೋ ಅಥವಾ ಬಿಟ್ಬಿಟ್ಟು ಸಾಕು? ಕಟ್ಟಾಕಿ ಸಾಕ್ತೀವಿ ಸರ್. ಖರ್ಚು ಜಾಸ್ತಿ ಅಂತಾರಲ್ಲ, ನಮ್ಗೇನು ಖರ್ಚೇನ್ ಜಾಸ್ತಿ ದುಬಾರಿ ಕಾಣ್ತಾ ಇಲ್ಲ ಸರ್. ಏನು ಅವಕ್ಕೆ ಅಂದ್ರೆ ಒಂದು ತಿಂಡಿ ತಗತೀವಿ, ಅವಕ್ಕೆ ತಿಂಡಿ ಅಂದ್ರೆ ಕಡಲೆಕಾಯಿ ನಿಂಡಿ ಕಡ್ಡಿ ಪಿಟ್ಸು, ಮಾಮೂಲಿ ಅಲ್ಜೋಳ ಆಯ್ತದಲ್ಲ ಅಲ್ಜೋಳ ಮಿಕ್ಸ್ಅಟ್ ಮಾಡ್ಕೋತೀವಿ. ಬೆಳಗ್ಗೆ ಸಾಯಂಕಾಲ ಒಂದ್ ಸ್ವಲ್ಪ ಸ್ವಲ್ಪ ಕೊಟ್ಕೋತೀವಿ ಸರ್, ಮೇವು ಕೊಟ್ಕೋತೀವಿ ಅಷ್ಟೇ ಸರ್. ಈ ದನ ಅದ್ರಲ್ಲೂ ಸಾಕಷ್ಟು ನಿಮ್ಗೆ ಅನುಭವ ಇದೆ ಅಂತ? ಅದೇ ಅದೇ ಸರ್ ನಮ್ಗೆ. ಹೇಳಿ. ಈಗ ನಮ್ಗೆ ಸರ್ ಗಾಡಿ ದನ, ಗಾಡಿ ಅಂದ್ರೆ ಫಸ್ಟು ಎತ್ತಿನ ಗಾಡಿಲಿ ಬಾಡಿಗೆ ಹೊಡಿಯಕ್ ಹೋಗಿದ್ದು. ಆ ಗಾಡಿ ಬಾಡಿಗೆ ಹೊಡಿಯಕ್ ಹೋಗಿದ್ದಾಗ ಕರಾವ್ ಮಾತ್ರ ಒಂದು ಎಮ್ಮೆ ಮಡಿಕೊಂಡಿದ್ದೆ. ಎಮ್ಮೆ ಮಡಿಕೊಂಡು ಇನ್ನ ಮನೆಗೆ ಹಾಲು ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಎಮ್ಮೆ ಮಡಿಕೊಂಡಿದ್ದೆ. ಆಮೇಲೆ ಎತ್ತಿನ ಗಾಡಿ ನಾವು ಊರ್ ಸುತ್ತ ಯಾರು ಕರೀತಾರೆ ಕೊಬ್ಬನ್ ಗಾಡಿ ಹೊಡಿಯೋದೋ ಇಲ್ಲ ಬಾಡಿಗೆ ಬೋರ್ ಇಲ್ವಲ್ಲ ಆಗ ಬಾಡಿಗೆ ಹೊಡಿಯೋದೋ ಹಿಂಗೆ ಮಾಡ್ತಿದ್ದೆ ಸರ್. ಈಗ ನಾವೇನು ಮಾಡ್ದೋ, ಈಗ ನಮ್ಮ ಭೂಮಿಲಿ ಬೋರ್ ಗೀರ ಆದಮೇಲೆ ನಮ್ಗೆ ಇಲ್ಲಿ ಮಾಡ್ಕೊಳ್ಳೋದೆ ನಮಗೆ ಸಾಕಾಯ್ತದೆ ಬಂಗವ. ಆಗ ಏನು ಮಾಡ್ದೋ ಎತ್ತಿನ ಗಾಡಿ ಕೊಟ್ಬಿಟ್ಟು ಕರಿನಸ ಮಾಡ್ಕೊಂಡಿವಿ ಸರ್. ನಮ್ಗೆ ಎರಡು ಕರಿನಸ್ಕೊಳ್ಳವೆ, ಒಂದು ತಪ್ಪ ಒಂದು ಕರೆ ಹಾಕತ್ತವೆ. ಕರೆ ಹಾಕೊಂಡವ ಅವು ದೊಡ್ಡವಾಗಂಡು ಮಡಿಕತ್ತೀವಿ. ಏನಾರು ಜೊತೆಗೆ ಹಾಕಿ ಮಾರಿದ್ರೆ ಒಂದು 50,000 ರೂಪಾಯಿಗೆ ಹೋಗ್ತವೆ ಸರ್. ಜೊತೆಗಾಗಿ ಮಾರಲಿಲ್ಲ ಅಂದರೆ 120 ಕೊಟ್ಬಿಟ್ರೆ ಒಂದು 25. ಓರಿ ಆದರೆ ಒಂದು 30,000 ರೂಪಾಯಿ. ಅಲ್ಲೇ ಒಂದು 4 ಮಾರದೆ ಸಾವ ಹಸಿನವ ನಮ್ಮ ಹಸಿನವನೇ ಒಂದೊಂದು 25,000 3,000 ಹಿಂಗೆ ಕೊಟ್ಟಿದ್ದೀವಿ. ಈಗ ಎರಡು ಜೊತೆ ಸಾವೆ ಒಂದು ಕಟ್ಸೋದೆ ಸರ್. ಈಗ ಈಗ ಮನೆಗೆ ಬೇಕಾದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ನಿಮ್ಮ ಜಮೀನಿಗೆ ಹಾಕೋತೀರಾ? ಹಾಕತ್ತೀವಿ ಸರ್. ನಾವೇನು ಬೇರೆ ಮಾರಾಟ ಮಾಡೋಕ್ಕಿಲ್ಲ, ನಮಗೆ ಹೆಚ್ಚಾಗಿ ಸಾಲ ಹಾಕಿಲ್ವಲ್ಲ ತಗತ್ತೀವಿ ಸರ್. ನಾವು ಇನ್ನೊಂದು ಸ್ವಲ್ಪ ಒಂದೇ ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ಅಷ್ಟು ತಗತ್ತೀವಿ. ವರ್ಷಕ್ಕೆ ಎಷ್ಟು ಗೊಬ್ಬರನ ಈ ಥರ ತಗೋತೀರಾ ನೀವು? ನಾವು ಒಂದು 3 ಟ್ರ್ಯಾಕ್ಟರ್ ಅಷ್ಟು ಬೇರೆ ಕಡೆಯಿಂದ ಮಾಡ್ಕೋತೀವಿ ಸರ್. ತೆಂಗಿನ ತೋಟಕ್ಕೆ, ಕಬ್ಬಿಗೆ, ತರಕಾರಿಗೆ ಮಾಡ್ಕೋತೀವಿ ಸರ್. ತೆಂಗೆಲ್ಲ ಹೆಂಗೆ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಈಗ ನಾವು ಮೊದಲು ಇಲ್ಲೇ ಕ್ಯಾಪಿಟಲ್ ಮಾರ್ಕೋತಿದ್ದೆ ಸರ್ ತೆಂಗಿನಕಾಯಿ ತಗೊಂಡೋಗಿ. ಈಗ ಎಳ್ನೀರು ಎಲ್ಲ ಮನೆ ಬಾಗಿಲಿಗೆ ಬಂದು ಕುಯ್ಕೋತಾವ್ರೆ, ಆ ಎಳ್ನೀರು ಕೊಟ್ಬಿಟ್ಟಿವಿ ಸರ್. ಈಗ ಮರಗಳ ಈ ಎಳ್ನೀರು ಕೊಟ್ಬಿಟ್ಟಿದ್ವಿ. ಏನ ಆ ಕಾಯಿನ ಅವಸಕತೆ ಏನಿಲ್ವಲ್ಲ, ಮನೆಗೇನು ಎಷ್ಟು ಬೇಕು ಒಂದು 2 ಮರ ಬಿಡಿಸ್ಕೊಳ್ತೀವಿ ಅಷ್ಟು ಬಿಟ್ರೆ ಇನ್ನ ಎಳ್ನೀರು ಕೊಟ್ಬಿಟ್ಟಿರೋದೆ ಸರಿ ಸರಿ. ಮಂಜೆ ಕೊಡ್ರೆ ಈಗ ಹೆಂಗನ್ಸುತ್ತೆ ಈಗ ಜೀವನ ಎಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಹಾಕಿಕ್ಕು ಈಗ ನಾವು ಸಂತೋಷವಾಗಿವಿ ಅಂತ ನನ್ಗೆ ಅನಿಸ್ತದೆ ಸರ್. ಈಗ ಯಾಕೆಂದ್ರೆ ಈಗ ಅವತ್ತು ನಾವು ಸೈಕಲ್ನೇ ಕಾಣದೇ ಇರ ಅಂತಾರು, ಈಗ ಎತ್ತಿನ ಗಾಡಿಗೆ ಬಂದೋ ಎತ್ತಿನ ಗಾಡಿಯಿಂದ ಈಗ ಕಾರ್ಗೆ ಬಂದೋ ಕೂಟ್ರಿಗೆ ಬಂದೋ ಈ ಕೂಟ್ರಲ್ಲಿ ಓಡಾಡ್ತೇವೆ, ನಮ್ಮ ಮಕ್ಕಳೆಲ್ಲ ಕಾರಲ್ಲಿ ಓಡಾಡ್ತಾವ್ರಿ ಅಂದ್ರೆ ನಮ್ಗೆ ಖುಷಿ ಅನ್ನೋದಿಲ್ವ ಸರ್. ಈಗ ಈಗ ಮನೇಲಿ ಯಾರು ಇದಾರೆ? ಈಗ ನಮ್ಮ ಮಕ್ಕಳು ಇಬ್ರು ಗಂಡು ಮಕ್ಕಳು, ನಮ್ಮ ಹೆಂಗಸರು, ನಾವು ಅವ್ರಿಗೆ 2 ಜನ ಮಕ್ಕಳವ್ರೆ ಸರ್. ಈಗ ಒಟ್ಟು 10 ಜನ ಇವೆ ಸರ್. ಈ ತೋಟಗಾರಿಕೆ ಬೆಳೆಗಳಲ್ಲಿ ಇನ್ನೇನು ಬೆಳಿತೀರಿ ನೀವು? ಅಡಿಕೆ ಒಂದ್ ಸ್ವಲ್ಪ ಮೊದ್ಲು ನೆಟ್ಟಿದ ಸರ್, ಅಡಿಕೆ ಒಂದ್ 250 ಸಸಿ ನೆಟ್ಟಿದ, ಒಂದ್ ತೆಂಗಿನ ಸಸಿ ಒಳಗಡಿಕೆ ತೆಳಗೆ, ಅವು ಬೋರು ಮಧ್ಯ ನಿಂತೋಗ್ಬಿಟ್ಟು ಒಣಗೋಗ್ಬಿಟ್ಟು ಈಗ ಒಂದ್ ಸ್ವಲ್ಪ ತೆಳಗಾವೆ ಸರ್. ಈಗ ಮತ್ತೆ ನೆಡ್ಬೇಕು ಸರ್ ಅಡಿಕೆ. ಅಡಿಕೆ ನೆಮ್ಮದಿಯಾಗಿದೆ ಜೀವನ? ನೆಮ್ಮದಿಯಾಗಿದೆ ಸರ್. ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನೀವು ಈಗಲೂ ಕೆಲಸ ಮಾಡ್ತೀರಿ ಕೃಷಿ ಕೆಲಸ ಸರ್? ನಾವು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಇನ್ನು ಸಾಯಂಕಾಲ 7 ಗಂಟೆ ನಮ್ಮ ಭೂಮಿಲೇ ಕೆಲಸ ಮಾಡ್ಕೋತೀವಿ. 7 ಗಂಟೆ ಮೇಲೆ ಮನೆಗೆ ಬರ್ತೀವಿ ಸರ್. 7 ಗಂಟೆ ಇಲ್ಲದೇ ನಾವು ಯಾವ ಪ್ರತಿ ದಿಸ್ತೇವೆ 7 ಗಂಟೆ ಸಾಯಂಕಾಲ 7 ಗಂಟೆ ನಮ್ಮ ಭೂಮಿಲಿ ಇರ್ತೀವಿ ಸರ್. ನೀವು ನಿಮ್ಮ ಮನೆಯವರು? ನಮ್ಮ ಹೆಂಗಸರು. ನಾವು ಅವ್ರ ಹೆಸರೇನು? ರತ್ನಮ್ಮ ಅಂತ ಸರ್. ಅವರು ನಿಮ್ ಜೊತೆ ಎಲ್ಲ ಮೊದಲಿಂದ ಕೆಲಸ ಮಾಡ್ಕೊಂಡ್ಬರ್ತಾರೆ ಸರ್. ಅವತ್ತು ನಮ್ಮ ಬಡತನ ಇದ್ದ ಇಲ್ಲಿ ಒಂದು ಆಗ ನಮ್ಮ ತಂದೆರು ಒಂದು ಸ್ವಲ್ಪ ಕಾಂಟ್ರಾಕ್ಟು ಅವು ಇವು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಿರು ಸರ್. ಆಗ ನಮ್ಮ ತಂದೆರ ಜೊತೆ ನಮ್ಮ ತಮ್ಮದಿರು ಸಣ್ಣರಾಗ ನಾನೇ ಫಸ್ಟ್ ಮದುವೆ ಆದನು. ಆಗ ಏನಾಗೋಯ್ತು, ಈಗ ನಾವು ನಮ್ಮ ತಂದೆ ಹೋದಾಗ ನಮ್ಮ ಅವ್ರ ಜೊತೆ ನಾವು ಹಿಂದ್ಗುಟ್ಟು ಹೋಯ್ತಿದ್ವು ಸರ್. ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ತಂದೆ ಜೊತೆ ನಾವು ಹೋಯ್ತಿದ್ವು ಸರ್, ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು. ಆಗಲಿಂದ ನಮಗೆ ಒಂದು ಸ್ವಲ್ಪ ಅಷ್ಟು ಅನುಭವ ನಮ್ಮ ತಂದೆಯವ್ರು ಕೊಟ್ಬಿಟ್ಟು ಹೋದ್ರು ಸರ್. ಈ ಕುರಿ ಸಾಕಾಣಿಕೆಯಿಂದ ಆಡು ಸಾಕಾಣಿಕೆಯಿಂದ ಏನು ಲಾಭ ಸರ್? ಈ ನಮಗೆ ಆಡು ಈ ದನ ಸಾಕಾಣಿಕೆಯಿಂದ ನಮಗೆ ಅದೇ ಅದೇ ಸರ್. ಅಲ್ಲ ಬೇಗ ಬೇಗ ಮಾರ್ಬಿಡ್ಬೇಕಷ್ಟೇ. ಒಟ್ಟಿನಲ್ಲಿ 10 ತಿಂಗಳ ಗಂಟ ಮಡಿಕತ್ತೀವಿ ಸರ್. ಒಂದು ಕರೆ ಹಾಕಿದ್ರೆ ಸರ್ 1 ವರ್ಷ ಗಂಟ ಮಡಿಕತ್ತೀವಿ. 1 ವರ್ಷಕ್ಕೆ 25-30,000 ಕೊಡ್ತದೆ ಸರ್ ಒಂದು ದಿವಸ. ಹಾಲು ಕುಡ್ಕತ್ತೀವಿ, ಆರಂಭ ಮಾಡ್ಕೋತೀವಿ, 25,000-30,000 ಆದಾಯ ಕೊಡ್ತದೆ ಒಂದು ದಿವಸ.

ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0821 297411. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳಿ ಜನಪದ ಗೀತೆಗಳನ್ನು. ಚಿನ್ನ ಯಾರು ಪೇ ಕೊಲನ್ನ ಕೊಲೆ ಚಿನ್ನ ಯಾರು ಪೇ ಎಂದು ಕೊಡುವೆ.